ಚೆನ್ನಮ್ಮಯ್ಯ ಚಂಚಲ ಕಣ್ಣ ಚಿನಲಿ ನೋಡುಪ್ಪ ಎನ್ ಚಿನಿ ಮರೇ ಸಾಯ್ರೆ ಸಾಯ್ಬ ಕೆಂಚನಮ್ಮಯ್ಯ ಚಂಚಲ ಕಣ್ಣ ಚಿನಲಿ ನೋಡುಪ್ಪ ಈ ಚಿನಲಿ ನೋಡುಪ್ಪ ಚಿನ್ನಲಿ ನೋಡುಪ್ಪ ಈ ಚಿನ್ನಲಿ ನೋಡುಪ್ಪ.